ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024ರಿಂದ ಫೆಬ್ರವರಿ 2025ರವರೆಗೆ 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಈ ಮಕರ ಸಂಕ್ರಾಂತಿಗೆ ಏನಾದ್ರೂ ಹೊಸ ಖರೀದಿ ಮಾಡ್ಬೇಕಾ? ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಒಂದು ಬ್ರೇಕ್ ತಗೊಂಡು ಟ್ರಿಪ್ಗೆ ಹೋಗ್ಬೇಕಾ? ದುಡ್ಡಿನ ಚಿಂತೆಯಿಂದ ಈ ಕನಸುಗಳು ನನಸಾಗಿಲ್ಲವೇ? ಈಗ ನಿಮಗಾಗಿ ಹಾಗೂ ನಿಮ್ಮ ಪರಿವಾರಕ್ಕಾಗಿ ಖುಷಿಯನ್ನು ತನ್ನಿ ಮಣಪುರಂ ಗೋಲ್ಡ್ ಲೋನ್ ಒಂದಿಗೆ. ಆಕರ್ಷಕ ಗೋಲ್ಡ್ ಲೋನ್ ಸ್ಕೀಮ್ಸ್ ಅಡವಿಟ್ಟ ದಿನಗಳಿಗೆ ಮಾತ್ರ ಬಡ್ಡಿ ದರ ಅನ್ವಯ. 7 ಅಥವಾ 15 ದಿನಗಳ ಫಿಕ್ಸ್ಡ್ ಮಿನಿಮಮ್ ಪೀರಿಯಡ್ ಇಲ್ಲ. ನಿಮ್ಮ ಹತ್ತಿರದ ಬ್ರಾಂಚ್ಗೆ ಭೇಟಿ ನೀಡಿ ಅಥವಾ ಟೋಲ್ ಫ್ರೀ ನಂಬರ್ 1800-420-2233 ಕರೆ ಮಾಡಿ. ಮಣಪುರಂ ಗೋಲ್ಡ್ ಲೋನ್ ವತಿಯಿಂದ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಕೃಷಿ ರಂಗ ಕಾರ್ಯಕ್ರಮ ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇಂದಿನ ಕೃಷಿ ರಂಗ ಕಾರ್ಯಕ್ರಮದ ಆರಂಭದಲ್ಲಿ ಕೇಳೋಣ ಪ್ರಗತಿಪರ ರೈತ ಶ್ರೀಕಾಂತ ಬಾಬು ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವ ಸಂದರ್ಶನ. ರೈತ ಬಾಂಧವರೇ, ಇವತ್ತು ನಾವು ಒಬ್ಬ ರೈತರೊಡನೆ ಮಾತಾಡೋಣ. ಇವರು ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕಿನ ಪಾತಗನಹಳ್ಳಿಯ ರೈತ ಶ್ರೀಕಾಂತ್ ಬಾಬು ಅಂತ. ಇವರು ತಮ್ಮ ಕೃಷಿಯ ಅನುಭವ ಇವತ್ತು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಶ್ರೀಕಾಂತ್ ಬಾಬು ಅವರೇ, ತಮಗೆ ಆಕಾಶವಾಣಿ ಬೆಂಗಳೂರಿಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಶ್ರೀಕಾಂತ್ ಬಾಬು ಅವರೇ, ತಾವು ತಮ್ಮ ಹೊಲದಲ್ಲಿ ಏನೇನು ಬೆಳೆ ಹಾಕಿದ್ರಿ, ಏನು ಒಂದು ತಮ್ಮ ಅನುಭವ? ನಾವು ನಮ್ಮ ತೋಟದಲ್ಲಿ ತೆಂಗು, ಅಡಿಕೆ, ಬಾಳೆ, ಕೋಕೋ, ಕಾಳುಮೆಣಸು ಹಾಗೂ ದ್ವಿದಳ ಧಾನ್ಯದ ಬೆಳೆಗಳು, ಅದರ ಜೊತೆಯಲ್ಲಿ ಭತ್ತ, ರಾಗಿ, ಈ ಥರ ಆಹಾರ ಧಾನ್ಯಗಳನ್ನು ಬೆಳ್ಕೊಳ್ತಾ ಇದ್ದೀವಿ. ಈ ಒಂದು ಕೃಷಿನಲ್ಲಿ ನಾವು ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡಿದ್ದೀವಿ. ಈ ಸಮಗ್ರ ಕೃಷಿ ಪದ್ಧತಿ ಅಳವಡಿಸ್ಕೊಂಡ ನಂತರ ನಮಗೆ ಕೃಷಿನಲ್ಲಿ ಲಾಭ ಅನಿಸಿದೆ, ಜೊತೆಗೆ ಸಂತೃಪ್ತಿ ಅನಿಸಿದೆ. ಈ ನಾವು ಸಮಗ್ರ ಕೃಷಿಯಲ್ಲಿ ಹಸು ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಎಮ್ಮೆ ಸಾಕಾಣಿಕೆ ಅಳವಡಿಸ್ಕೊಂಡಿದ್ದೀವಿ. ಪಶು ಸಂಗೋಪನೆ ಅಲ್ಲಿ ಕೂಡ ತಾವು ಪ್ರವೀಣರಿದ್ದೀರಿ. ತಾವು ತಮ್ಮ ತಂದೆಯವರು ಕೂಡ ಕೃಷಿಕರು. ಹೌದು ಸರ್. ತಮ್ಮ ಅನುಭವ ತಾವು ಸಣ್ಣವರಿಂದಾನೇ ತಮ್ಮ ತಂದೆಯವರಿಂದ ಕಲ್ತೀರಿ. ಹೌದು ಸರ್. ತಾವು ಕೃಷಿಕರ ಮಗ ಅಂದಮೇಲೆ ಮತ್ತೆ ಅಲ್ಲೇ ಮತ್ತೆ ಹೊಲ ಮತ್ತೆ ಗಿಡ ನೋಡೋದು, ಅದು ಸಸಿ ಹಾಕೋದು, ಬೀಜ ನೋಡೋದು ಎಲ್ಲ ಇದ್ದೇ ಇರ್ತದೆ. ಹೌದಲ್ಲ? ಹೌದು. ಈಗ ತಾವು ಏನು ಓದಿದ್ರಿ? ನಾನು ಎಮ್ ಎಸ್ ಸಿ ಕೃಷಿ ವ್ಯಾಸಂಗ ಮಾಡಿ ಒಂದು 5 ವರ್ಷ ಕೆಲಸ ಮಾಡ್ತಾ ಇದ್ದೆ ಸರ್ ಹೊರಗಡೆನಲ್ಲಿ. ಅದಾದ ನಂತರ ಅನಿವಾರ್ಯ ಕಾರಣಗಳಿಂದ ಮನೆ ಕಡೆ ನೋಡ್ಕೊಳ್ಬೇಕಾದ ಜವಾಬ್ದಾರಿ ಬಂತು. ಸ್ವಂತದಲ್ಲಿ ನಮ್ಮ ತಂದೆಯವ್ರದ್ದು 20 ಎಕರೆ ಜಮೀನಿದೆ. ಆ ಜಮೀನಿನಲ್ಲಿ ತೆಂಗು, ಅಡಿಕೆ, ಬಾಳೆ ಜೊತೆಗೆ ತೋಟಗಾರಿಕಾ ಬೆಳೆಗಳನ್ನು ಅವರು ಬೆಳೀತಾ ಇದ್ರು ಈಗಾಗಲೇ. ಆ ತೋಟನ ನೋಡ್ಕೊಳ್ಳೋ ಒಂದು ಅನಿವಾರ್ಯತೆ ಬಂದಿದ್ರಿಂದ ಈಗ 6-7 ವರ್ಷಗಳಿಂದ ತೋಟದ ನಿರ್ವಹಣೆಯಲ್ಲೇ ತೊಡಗಿಕೊಂಡಿದ್ದೀನಿ ಸರ್. ಈಗ ತೋಟಗಾರಿಕೆ ಅಥವಾ ಈ ಕೃಷಿ ಅಂದ ತಕ್ಷಣ ನಾವು ಬದಲಾವಣೆ ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಹೌದು ಸರ್. ಹಳೆ ಪದ್ಧತಿ ಸಂಪ್ರದಾಯಬದ್ಧವಾಗಿ ಸ್ವಲ್ಪ ವ್ಯತ್ಯಾಸ ಕಂಡೇ ಕಾಣ್ತದೆ. ಏನೋ ಒಂದು ಹಳೆ ಪದ್ಧತಿಯಿಂದ ನಮಗೆ ವ್ಯತ್ಯಾಸ ಆಗ್ತದೆ, ನಷ್ಟ ಆಗ್ತದೆ. ಹಳೆ ಪದ್ಧತಿಗೆ ಹೊಸ ಪದ್ಧತಿಗೆ ಏನು ಬದಲಾವಣೆ ಅಂತೀರಿ ಶ್ರೀಕಾಂತ್ ಅವರೇ? ಅವರು ಹಳೆ ಪದ್ಧತಿನಲ್ಲಿ ನಮ್ಮ ತಂದೆಯವರು ಮೊದಲೆಲ್ಲನು ತೋಟಕ್ಕೆ ಮಣ್ಣು ನೋಡಿಸ್ತಕ್ಕಂಥದ್ದು, ಕಾಲಕ್ಕೆ ತಕ್ಕಂಗೆ ಕಳೆ ಬೆಳೆದಂಗೆ ಉಳುಮೆ ಮಾಡ್ತಕ್ಕಂಥದ್ದು, ಜೊತೆಗೆ ಗೊಬ್ಬರ ಹಾಕ್ತಕ್ಕಂಥದ್ದು, ಹೀಗೆ ಹಲವಾರು ಪದ್ಧತಿಗಳನ್ನು ಅವರು ಅಳವಡಿಸ್ಕೊಳ್ತಾ ಇದ್ರು. ಆದರೆ ಅದರಿಂದ ಖರ್ಚು ಜಾಸ್ತಿ ಆಗ್ತಾ ಬಂತು. ಇಲ್ಲಿ ಕೃಷಿ ಲಾಭದಾಯಕ ಅಲ್ಲ, ಇನ್ನು ನಾವು ಕೃಷಿಯಿಂದ ವಿಮುಖರಾಗಬೇಕೇನೋ ಅನ್ನೋ ಒಂದು ಸಂದರ್ಭದಲ್ಲಿ ಇದ್ದಂತಾಗ ನಾವು ಸಮಗ್ರ ಕೃಷಿ ಮತ್ತು ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡ್ವಿ. ಈ ನೈಸರ್ಗಿಕ ಕೃಷಿಯಲ್ಲಿ ಜೀವಾಳ ಏನಪ್ಪ ಅಂತಂದರೆ ಜೀವಾಮೃತ, ಬೀಜಾಮೃತ, ಘನಜೀವಾಮೃತ ಮತ್ತು ಗೋಕೃಪಾಮೃತ ಮತ್ತು ಹೊದಿಕೆ, ಬೆಳೆಗಳಿಗೆ ಹೊದಿಕೆ ಮಾಡ್ತಕ್ಕಂಥದ್ದು, ಮತ್ತು ಹದಕ್ಕೆ ತಕ್ಕಂತೆ ನೀರು ನಿರ್ವಹಣೆ ಮಾಡ್ತಕ್ಕಂಥದ್ದು, ಈ ಎಲ್ಲ ಕ್ರಮಗಳನ್ನು ಅಳವಡಿಸ್ಕೊಳ್ಳೋದ್ರಿಂದ ನಾವು ಬೆಳೆಗಳನ್ನು ಬೆಳೆಯೋಕ್ಕೆ ಸಾಧ್ಯ ಆಗಿದೆ. ಜೊತೆಗೆ ಕಡಿಮೆ ನೀರಿನಲ್ಲಿ ನಾವು ಬೆಳೆ ಬೆಳೆಯೋದನ್ನು ಕಂಡುಕೊಳ್ಳೋಕ್ಕಾಗಿದೆ ಸರ್. ಅಂದರೆ ತಮ್ಮ ಹೊಲದಲ್ಲಿ ಈಗ ತಾವು ಪರಂಪರಾಗತವಾದ ಕೃಷಿಕರು, ತಾವು ನೀರಿನ ಅಭಾವ ಉಂಟಾಯ್ತಾ ಹೇಗೆ? ನೀರಿನ ಕೊರತೆ ನಮ್ಮ ಜಮೀನಿನಲ್ಲಿ ಭಾಳಷ್ಟು ಮೊದಲಿಂದಲೂ ಇರ್ತಿತ್ತು. ಅದಾದ ನಂತರ ಕೊನೆಯಲ್ಲಿ ಇತ್ತೀಚಿನ ಈಗ 2 ವರ್ಷದಿಂದ ಒಳ್ಳೆ ಮಳೆ ನಡೆಸಿದೆ, ಇವಾಗ ಸ್ವಲ್ಪ ಬರಗಾಲ ಕಡಿಮೆ ಅನಿಸಿದೆ. ಅದಕ್ಕೆ ಮುಂಚೆ ನಮಗೆ ತುಂಬ ನೀರಿನ ಕೊರತೆ ಉಂಟಾಗಿತ್ತು. ಈ ಕೊರತೆ ಉಂಟಾದ ಸಂದರ್ಭದಲ್ಲಿ ನಾವು ತೋಟಗಾರಿಕಾ ಬೆಳೆಗಳಲ್ಲಿ ಟ್ರಂಚ್ಗಳನ್ನು ಮಾಡಿಕೊಂಡಿದ್ವಿ ನೀರು ಹರಿಸ್ಲಿಕ್ಕೆ ಅಂತೇಳಿ. ಆ ಟ್ರಂಚ್ಗಳಲ್ಲಿ ನೀರು ಯಥೇಚ್ಛವಾಗಿದ್ದಾಗ ಎಲ್ಲ ಟ್ರಂಚ್ಗಳಲ್ಲೂ ನೀರು ಬಿಡ್ತಾ ಇದ್ವಿ. ನೀರು ಕೊರತೆ ಆದ ಸಂದರ್ಭದಲ್ಲಿ ಸಾಲು ಬಿಟ್ಟು ಸಾಲಿನಲ್ಲಿ ನೀರು ಹರಿಸಿದ್ವಿ. ಒಂದು ಹದದಲ್ಲಿ ಒಂದು ಸಾಲಿನಲ್ಲಿ ಹರಿಸಿದ್ರೆ ಮತ್ತೊಂದು ಹದದಲ್ಲಿ ಪಕ್ಕದ ಸಾಲಲ್ಲಿ ನೀರು ಹರಿಸ್ತಕ್ಕಂಥದ್ದು, ಈ ಥರ ಅಳವಡಿಸ್ಕೊಂಡಾಗ ನೀರಿನ ಸದ್ಬಳಕೆ ಆಯಿತು. ಈ ಒಂದು ನೀರಿನ ಸದ್ಬಳಕೆ ಆಗೋತ್ತಿಗೆ ನಮಗೂ ಗಿಡನೂ ಚೆನ್ನಾಗಾಯಿತು. ಜಾಸ್ತಿ ತೋಟನ ನಾವು ನೀರಾವರಿ ಮಾಡಲಿಕ್ಕೆ ಅನುಕೂಲ ಆಯಿತು. ಜೊತೆಗೆ ನಾವು ಈ ನಾಟಿ ಹಸುವಿನ ಸಗಣಿಯನ್ನು ಬಳಸ್ಕೊಂಡು ಜೀವಾಮೃತವನ್ನು ಮಾಡ್ತಾ ಇದ್ದೀವಿ. ಈ ಜೀವಾಮೃತ ಮಾಡಲಿಕ್ಕೆ ಬೇಕಾದಂಥ ಸಾಮಗ್ರಿಗಳು 200 ಲೀಟ್ರ್ ನೀರು, 10 ಕೆಜಿ ಸಗಣಿ, 10 ಲೀಟ್ರ್ ಗಂಜಲ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, 2 ಕೆಜಿ ಸಾವಯವ ಬೆಲ್ಲ, ಜೊತೆಗೆ 1 ಹಿಡಿ ಬದುವಿನ ಮಣ್ಣು, ಇದಿಷ್ಟನ್ನು ಒಂದು 200 ಲೀಟ್ರ್ ನೀರಿನ ಡ್ರಮ್ನಲ್ಲಿ ಹಾಕಿ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ಸಂಜೆ 3 ಸರಿ ಗಡಿಯಾರ ಮಾದರಿಯಲ್ಲಿ ತಿರುಗಿಸ್ತಕ್ಕಂಥದ್ದು ಕೋಲಿನಿಂದ. ಈ ಥರ ಮಾಡೋದ್ರಿಂದ ಇದು ಜೀವಾಮೃತ ಒಂದು 4 ದಿನಕ್ಕೆ ತಯಾರಾಗುತ್ತೆ. ಇದು 4ರಿಂದ 7ನೇ ದಿನದೊಳಗೆ ಭೂಮಿಗೆ ಹಾಕ್ತಕ್ಕಂಥದ್ದು. ಹೆಂಗಪ್ಪ ಭೂಮಿಗೆ ಹಾಕೋದು ಅಂತಂದರೆ ಹರಿಯೋ ನೀರಿನ ಜೊತೆ ಕೊಡ್ಬೋದು, ಅಥವಾ ಗಿಡಗಳ ಬುಡಕ್ಕೆ 1 ಲೀಟ್ರ್ ಅಳತೆ ಜಗ್ನಲ್ಲಿ ಸುರಿಬೋದು. ಜೀವಾಮೃತ 1 ಎಕರೆಗೆ 1 ತಿಂಗಳಿಗೆ 200 ಲೀಟ್ರ್ನಷ್ಟು ನಾವು ಉಪಯೋಗ ಮಾಡ್ತಾ ಇದ್ದೀವಿ. ತಿಂಗಳಿಗೆ 1 ಸರಿ ಅಥವಾ 2 ಸರಿ ನಮ್ಮ ತೋಟಕ್ಕೆ, ಮತ್ತು ದ್ವಿದಳ ಧಾನ್ಯದ ಬೆಳೆಗಳು ಅಥವಾ ಏಕದಳ ಆಹಾರ ಬೆಳೆಗಳಿಗೆ ನಾವು ಇದನ್ನೆಲ್ಲ ಬಳಸ್ಕೊಳ್ತಾ ಇದ್ದೀವಿ. ಜೊತೆಗೆ ನಾವು ಬೀಜಾಮೃತವನ್ನು ನಾವು ತಯಾರು ಮಾಡಿ ಬಳಸ್ತೀವಿ. ಈ ಬೀಜಾಮೃತ ಮಾಡ್ತಕ್ಕಂಥದ್ದು 20 ಲೀಟ್ರ್ ನೀರಿಗೆ 5 ಕೆಜಿ ಸಗಣಿ, 5 ಲೀಟ್ರ್ ಗಂಜಲ, ಮತ್ತು 50 ಗ್ರಾಮ್ ಸುಣ್ಣವನ್ನು ಬೀಜ ಬಿತ್ತನೆ ಮಾಡೋ ಹಿಂದಿನ ದಿನ ಒಂದು ಡ್ರಮ್ನಲ್ಲಿ ಕರಗಿಸಿಟ್ಟು 100 ಕೆಜಿ ಬೀಜಕ್ಕೆ ಇಷ್ಟು ಸಾಕಾಗುತ್ತೆ 20 ಲೀಟ್ರ್ ದ್ರಾವಣ. ಇದು ಬೀಜಗಳ ಮೇಲೆ ಚಿಮುಕಿಸಿ 1 ನಿಮಿಷ ಬಿಟ್ಟುಬಿಟ್ಟು ನೆರಳಿನಲ್ಲಿ ಒಣಗಿಸಿ ಬಿತ್ತನೆ ಮಾಡ್ಬೋದು. ಇದರಿಂದ ನಮಗೆ ಬೀಜ ಮೊಳಕೆ ಪ್ರಮಾಣವೂ ಜಾಸ್ತಿ ಆಗುತ್ತೆ, ಸಸ್ಯಗಳ ಬೆಳವಣಿಗೆನೂ ಚೆನ್ನಾಗಾಗುತ್ತೆ. ಈ ಬೀಜಾಮೃತ ಅಂತ ಹೆಂಗಪ್ಪ ಅಂದರೆ ಭೂ ಸೇನಾಪತಿ ಇದ್ದಂಗೆ, ಭೂಮಿಯಿಂದ ಬರ್ತಕ್ಕಂತಹ ರೋಗಾಣುಗಳನ್ನು ತಡೆಗಟ್ಟುತ್ತೆ, ಹೀಗಾಗಿ ಬೆಳೆ ಬೆಳವಣಿಗೆ ಚೆನ್ನಾಗಾಗುತ್ತೆ. ಇದೆಲ್ಲದರ ಜೊತೆಗೆ ನಾವು ಕೃಷಿ ಭಾಗ್ಯ ಯೋಜನೆಯಲ್ಲಿ ಒಂದು ಕೃಷಿ ಹೊಂಡವನ್ನು ನಿರ್ಮಿಸಿಕೊಂಡಿದ್ದೀವಿ. ಅದಕ್ಕೆ ಟಾರ್ಪಲ್ ಲೈನಿಂಗ್ ಅನ್ನು ಹಾಕಿದ್ದೀವಿ. ಈ ಟಾರ್ಪಲ್ ಲೈನಿಂಗ್ ಹಾಕೋದ್ರಿಂದ ಏನಾಗುತ್ತೆ, ನೀರು ಭೂಮಿ ಒಳಗೆ ಇಂಗದು ನಿಂತೋಗುತ್ತೆ. ಆವಾಗ ನೀರಿನ ನಷ್ಟ ಇರೋದಿಲ್ಲ ನಮಗೆ, ಶೇಖರಣೆ ಮಾಡಿದಂಥ ನೀರು ಹಾಗೆ ಇರುತ್ತೆ. ಈ ಥರ ನಾವು ಶೇಖರಣೆ ಮಾಡಿ ಇಟ್ಕೊಂಡು ನೀರು ಬಳಸೋದ್ರಿಂದ ನೀರು ಮಿತವಾಗಿ ಬಳಸಿದಂತೆ ಆಗುತ್ತದೆ. ಮತ್ತು ನಮ್ಮ ತೋಟದಲ್ಲಿ ವಿವಿಧ ಅಂತರ ಬೆಳೆಗಳನ್ನು ಅಳವಡಿಸ್ಕೊಂಡಿರೋದ್ರಿಂದ ಅಡಿಕೆ, ಬಾಳೆ, ಕೋಕೋ, ಕಾಳುಮೆಣಸನ್ನೆಲ್ಲನು ಎಲ್ಲದಕ್ಕೂ ಒಂದೇ ನೀರು. ಒಂದು ಮೊದಲು ಬರೀ ತೆಂಗು ಅಡಿಕೆ ಇದ್ದಾಗ ಭೂಮಿ ಖಾಲಿ ಇರ್ತಾ ಇತ್ತು. ನಾವು ಅಂತರ ಬೆಳೆಗಳನ್ನು ಆಯೋಜಿಸೋದ್ರಿಂದ ನೈಸರ್ಗಿಕ ಸಂಪನ್ಮೂಲಗಳಾದ ನೀರು, ಗಾಳಿ, ಮತ್ತು ಸೂರ್ಯನ ಕಿರಣ, ಹೀಗೆ ಸ್ವಾಭಾವಿಕ ಸಂಪನ್ಮೂಲಗಳನ್ನು ಪರಿಣಾಮಕಾರಿಯಾಗಿ ಬಳಸಿ ನಾವು ಬೆಳೆಯನ್ನು ಬೆಳೆಯೋದಕ್ಕೆ ಅನುಕೂಲ ಆಯಿತು ಸರ್. ಈಗ ಹಲವಾರು ಬೆಳೆಯನ್ನು ತಾವು ಬೆಳೀತಾ ಬದಲಾವಣೆಯನ್ನು ಕೂಡ ಕಾಣ್ಕೊಂಡಿರಿ. ಈಗ ತೋಟಗಾರಿಕಾ ಬೆಳೆ ಇರ್ಬೋದು ಅಥವಾ ಈಗ ಏಕದಳ ಬೆಳೆ ಇರ್ಬೋದು, ಭತ್ತ ಬೇಸಾಯ, ಭತ್ತ ಬೇಸಾಯದ ಬಗ್ಗೆ ಸ್ವಲ್ಪ ಹೇಳಿ ಶ್ರೀಕಾಂತ್ ಅವರೇ. ನಾವು ಭತ್ತನ ಸಾವಯವ ಕೃಷಿನಲ್ಲಿ ಬೆಳೀತಾ ಇದ್ವಿ. ಭತ್ತ ಬೆಳೆಯೋದ್ರಲ್ಲಿ ಮುಂಗಾರಿನಲ್ಲಿ ಹುರುಳಿ ಅಥವಾ ಅಲಸಂದೆನ ಭೂಮಿಗೆ ಬಿತ್ತನೆ ಮಾಡಿ ಒಂದು 45-60 ದಿವಸದಲ್ಲಿ ಭೂಮಿಗೆ ಸೇರಿಸ್ತಕ್ಕಂಥದ್ದು, ಅಲ್ಲೇ ಮರಿ ಹೊಡೆದು ಸೇರಿಸ್ತಕ್ಕಂಥದ್ದು. ಅದಾದ ನಂತರ ನಾವು ಭತ್ತವನ್ನು ನಾಟಿ ಮಾಡ್ತಕ್ಕಂಥದ್ದು, ಕೆಸರು ಗದ್ದೆ ಮಾಡಿ ಈ ಥರ ಮಾಡೋದ್ರಿಂದ ನಮಗೆ ಭತ್ತದಲ್ಲಿ ಇಳುವರಿ ಚೆನ್ನಾಗಿ ಬಂತು. ಮತ್ತೆ ಜೀವಾಮೃತ ಒಂದು 4-5 ಸರಿ ಜೀವಾಮೃತವನ್ನ ಕೊಟ್ವಿ ನಮ್ಮ ಭತ್ತದ ಭೂಮಿಗೆ. ಅದಾದ ನಂತರ ಚೆನ್ನಾಗಿ ಇಳುವರಿ ಅದು ಮೊದ್ಲಿಂದಕ್ಕೆ ಈಗಿಂದಕ್ಕೆ ಬಹಳ ವ್ಯತ್ಯಾಸ ಆಯ್ತು. ಹೌದು, ಇಳುವರಿ ಅನ್ನೋದಕ್ಕಿಂತ ನಮ್ಗೆ ಕ್ವಾಲಿಟಿ ಉತ್ಪನ್ನ ಬಂತು. ಜೊತೆಗೆ ಮೊದ್ಲೆಲ್ಲ ಕೀಟನಾಶಕನು ಕೂಡ ಬಳಸ್ತಾ ಇದ್ದೀರಿ. ಹೌದು, ಈಗ ಅದ್ಯಾವ್ದು ಸಾವಯವದಲ್ಲಿ ಬೆಳೆಯಕ್ಕೆ ಶುರು ಮಾಡಿದ್ರಿ. ಹೌದು, ಈಗ ಹೊರಗಿನಿಂದ ನಾವು ಪೇಟೆಯಿಂದ ತಂದು ಯಾವುದೇ ಒಳಸುರಿ ಗೊಬ್ಬರ ಏನು ಬಳಸುವಂತ ಒಂದು ಸಂದರ್ಭ ಇಲ್ಲ. ನಾವು ಸ್ವಾವಲಂಬಿಯಾಗಿ ನಮ್ಮ ನಾಟಿ ಹಸುವಿನ ಸಗಣಿ, ಗಂಜಲ ಮತ್ತೆ ಮಜ್ಜಿಗೆ ಈ ತರದವನ್ನೆಲ್ಲ ಬಳಸಿಕೊಂಡು ಭತ್ತವನ್ನ ಬೆಳೆದ್ವಿ. ಒಳ್ಳೆ ಇಳುವರಿನೂ ಬಂತು ನಮಗೆ. ಬಾ ಎಲ್ಲದಕ್ಕಿಂತ ಮಿಗಿಲಾಗಿ ಖರ್ಚು ಕಡಿಮೆ ಆಯ್ತು. ಆ ಬೇಸಾಯದಲ್ಲಿ ಖರ್ಚು ಕಡಿಮೆ ಆಗಿ ಆದಾಯ ಜಾಸ್ತಿ ಆಯ್ತು. ಅದೇ ತಾವು ದೊಡ್ಡ ಬದಲಾವಣೆ ಅಲ್ಲ? ಹೌದು ಸರ್. ಯಾಕಂದ್ರೆ ತಾವು ಸಾಲ ಮಾಡೋದೆಲ್ಲ ಪದ್ಧತಿ ಮೊದಲೆಲ್ಲ ಇತ್ತು, ಈಗ ಸಾಲ ಮಾಡೋ ಪದ್ಧತಿ ಹೋಯ್ತು. ಹೌದು, ಅದೇ ನೀವು ಒತ್ತಡದ ಜೀವನ ಕಡಿಮೆ ಆಯ್ತು. ರೈತ ಬಾಂಧವರಿಗೆ ಇವತ್ತು ಅದೇ ಬೇಕಾಗಿದೆ. ಸಾಕಷ್ಟು ಒತ್ತಡಕ್ಕೆ ಒಳಗಾಗ್ತಾರೆ. ಕಾರಣ ಯಾಕಂದ್ರೆ ಈಗ ಅಕಸ್ಮಾತ್ ಆಗಿ ಅನಿರೀಕ್ಷಿತ ಖರ್ಚು ಬಂದ್ಬಿಡ್ತದೆ. ಆದ ಖರ್ಚನ್ನು ನಿಭಾಯಿಸೋ ಸಲುವಾಗಿ ಏನೋ ಸಾಲ ಮಾಡಬೇಕಾಗತ್ತೆ, ಅಥವಾ ಕೈಗಡ ಮಾಡಬೇಕಾಗತ್ತೆ, ಹಣಕಾಸು ಸಂಸ್ಥೆಗಳ ಮೂಲಕ ಅರ್ಜಿ ಹಾಕಬೇಕಾಗತ್ತೆ, ಏನೋ ಒಂದು ಸಮಸ್ಯೆ ಬಂದ್ಬಿಡ್ತದೆ. ಇನ್ನು ಮನುಷ್ಯ ಅಂದ ತಕ್ಷಣ ಈ ಖರ್ಚು ಇದ್ದೇ ಇರೋದೆ, ಖರ್ಚು ಮಾಡದೆ ಹೋದ್ರೆ ಆಗೋದಿಲ್ಲ. ಹೌದಲ್ಲ, ಅನೇಕ ರೈತರು ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದಾರೆ ಇವತ್ತು. ಆಯಿತು ಶ್ರೀಕಾಂತ್ ಅವರೇ, ತಾವು ಈ ಒಂದು ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಸ್ನಾತಕೋತ್ತರ ಪದವಿ ಕೂಡ ಮಾಡಿದ್ರಿ. ತಮ್ಮ ಒಂದು ಹೊಸ ತಾಂತ್ರಿಕತೆನ ತಾವು ಕೃಷಿ ವಿಶ್ವವಿದ್ಯಾಲಯದಿಂದ ಏನು ತಮ್ಮ ಹೊಲಕ್ಕೆ ತಂದ್ರಿ? ನಾವು ಮಿಗಿಲಾಗಿ ಅಲ್ಲಿಂದ ಮೊದಲೆಲ್ಲ ಮಾಡ್ತಾ ಇದ್ವಿ ಸರ್, ಆಧುನಿಕ ಕೃಷಿಯನ್ನೆಲ್ಲ ಮಾಡ್ತಾ ಇದ್ವಿ. ಅರೆ ನೀರಾವರಿ ಭತ್ತದಲ್ಲಿ ಅವರ ಮಾರ್ಗದರ್ಶನದಲ್ಲಿ ಭತ್ತ ಬೆಳೀತಾ ಇದ್ವಿ. ಈಗ ಸದ್ಯದಲ್ಲಿ ತೆಂಗು, ಅಡಿಕೆ, ಬಾಳೆ, ಸಾವಯವದಲ್ಲಿ ಭತ್ತ ಮತ್ತೆ ರಾಗಿ, ತೊಗರಿ, ಅಲಸಂದೆ ಈ ತರ ಆಹಾರ ಬೆಳೆಗಳು ಮತ್ತೆ ತೋಟಗಾರಿಕಾ ಬೆಳೆಗಳನ್ನ ಕೈಗೊಂಡಿದ್ದೀವಿ ಸರ್. ಅಂದ್ರೆ ಈಗ ನೀವು ಕೃಷಿ ಓದ್ದವರು, ಆ ಸ್ನಾತಕೋತ್ತರ ಪದವಿ ಮಾಡಿದವರು, ಮನೇಲಿ ಏನಾಗ್ತದೆ ಅಂದ್ರೆ ಈಗ ಸಂಪ್ರದಾಯವಾಗಿ ಅವರು ಕೃಷಿಯನ್ನು ಮಾಡ್ಕೊಂಡು ಬರ್ತಾ ಇರ್ತಾರೆ. ಈಗ ಈ ಮಕ್ಕಳು ಹೊಸ ಕೃಷಿ ಪದವಿಯನ್ನು ಪಡ್ಕೊಂಡು, ಸ್ನಾತಕೋತ್ತರ ಪದವಿ ಪಡ್ಕೊಂಡು ಇನ್ನೂ ಹೆಚ್ಚಿನ ವ್ಯಾಸಂಗ ಮಾಡಿ ಏನೋ ಹೊಸ ಪದ್ಧತಿ ಕಲ್ತ್ಕೊಂಡು ಇಲ್ಲಿ ತಂದ್ರೆ ಇಲ್ಲಿ ಮನೆಯವರು ಆ ಹೊಸ ಪದ್ಧತಿನ ಅಳವಡಿಸಕ್ಕೆ ಅಷ್ಟು ಒಪ್ಕೊಳ್ಳೋದಿಲ್ಲ ಅವರು. ಅಂತ ಒಂದು ಯಾವ್ದಾದ್ರು ಅನುಭವ ಆಯ್ತಾ ತಮ್ಗೆ? ಹೇಗೆ ಅವ್ರಿಗೆ ಇಷ್ಟು ಕೆ ಜಿ ರಾಸಾಯನಿಕ ಗೊಬ್ಬರ ಅಥವಾ ಇಷ್ಟು ಇದು ಸ್ಪ್ರೇ ಮಾಡಬೇಕು ಅನ್ನೋದು ಅವರು ಅಷ್ಟು ಸುಲಭನಾಗಿ ಒಪ್ಕೊಳ್ಳಲ್ಲ. ಯಾಕೆಂದ್ರೆ ಅದೆಲ್ಲ ಈಗ ಪರಿಸರ ಮಾಲಿನ್ಯ ಆಗ್ತಕ್ಕಂಥದ್ದು, ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಪೇಪರ್ಗಳಲ್ಲಿ ನ್ಯೂಸ್ನಲ್ಲಿ ಬರ್ತಾ ಇರುತ್ತೆ, ಅಲ್ಲಿ ಕಳೆನಾಶಕ ಸಿಂಪರಣೆ ಮಾಡುವಾಗ ಆಕಸ್ಮಿಕ ಸಾವಾಯಿತು ಈ ತರ ಎಲ್ಲಾನು ಅಂತೇಳಿ. ಹಾಗಾಗಿ ಅಷ್ಟು ಸುಲಭನಾಗಿ ರೈತರು ಯಾರು ಒಪ್ಕೊಳ್ಳೋದಲ್ಲ ಇತ್ತೀಚಿನ ದಿನಗಳಲ್ಲಿ. ಮಗ ಹೇಳಿದ್ರು ಅಪ್ಪ ಒಪ್ಕೊಳ್ಳಲ್ಲ. ಹೌದು ಸರ್, ಆ ತರ ತಮಗೂ ಕೂಡ ಅಂತ ಸಣ್ಣ ಅನುಭವ ಆಗಿರ್ತದೆ. ಆದ್ರೆ ಕ್ರಮೇಣ ಅವರು ಮಗನ ಮಾತ್ರಿಗೆ ಒಪ್ಪಿಗೆ ಕೊಡ್ಲೇಬೇಕಾಗತ್ತೆ. ಆತರ ಏನಿಲ್ಲ ಸರ್. ಅಂದ್ರೆ ನೀವು ಕೂಡ ಸಂಪ್ರದಾಯದ ಕೃಷಿ ಜೊತೆಗೆ ಮನೇಲಿ ಏನು ಅಥವಾ ಹೊಸದಾಗಿ ಏನು ಇಲಾಖೆ ವತಿಯಿಂದ ಅಥವಾ ಹೀಗೆ ಕೃಷಿ ವಿಶ್ವವಿದ್ಯಾಲಯದ ಶಿಕ್ಷಣ ವಿಭಾಗದ ವತಿಯಿಂದ ಏನು ಒಂದು ಹೇಳ್ಕೊಟ್ಟಿದ್ದಾರೋ ಅದನ್ನೇ ನೀವು ಅನುಸರಿಸ್ಕೊಂಡು ಹೋದ್ರಿ? ಹೌದು ಸರ್. ಇವತ್ತು ತಮ್ಮ ಒಂದು ಕೃಷಿಯ ಅನುಭವದ ಮೂಲಕ ಶ್ರೀಕಾಂತ್ ಅವರು ಕೃಷಿ ಮಾಡಿಕೊಂಡು ಹೋಗ್ಬೋದೇನು ಇವತ್ತಿನ ರೈತರು? ಸಾಕಷ್ಟು ರೈತ ಮಕ್ಕಳು ಇವತ್ತೇ ಕೃಷಿಯಿಂದ ವಿಮುಖರಾಗಿ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಅದ್ರ ಉದಾಹರಣೆಯಾಗಿ ಹೇಳಬೇಕಂದ್ರೆ ತಾವು ಇದಕ್ಕೆ ಹೊರತಾಗಿ ತಾವು ಕೃಷಿ ಪದವೀಧರರಾಗಿ, ಸ್ನಾತಕೋತ್ತರ ಪದವೀಧರರಾಗಿ, ವಿಜ್ಞಾನಿಗಳಾಗಿ ಮತ್ತೆ ವಾಪಸ್ಸು ಕೃಷಿಗೆ ಅಪ್ಪನ ಹೊಲಕ್ಕೆ ಬಂದು ಮತ್ತೆ ಈ ಒಂದು ವಾಪಸ್ ಬಂದಿದ್ರಿ, ತಮ್ಮ ಅನುಭವನೂ ಕೂಡ ಈಗ ನಮ್ಮ ಯುವ ರೈತರಿಗೆ ಬೇಕಾಗ್ತದೆ. ಹೌದು ಸರ್, ಈಗ ಕೃಷಿ ಲಾಭದಾಯಕವಲ್ಲ ಅಂತೇಳಿ ಎಷ್ಟೋ ಜನ ಯುವಕರು ಕೃಷಿಯಿಂದ ವಿಮುಖರಾಗ್ತಿದ್ದಾರೆ. ನಾವು ಆಯಾ ಸಂದರ್ಭಕ್ಕೆ ತಕ್ಕಂಗೆ ಕೃಷಿಯನ್ನು ಅಳವಡಿಸಿಕೊಂಡು ಹೊಸ ಹೊಸ ತಾಂತ್ರಿಕತೆಗಳು ಅಳವಡಿಸಿಕೊಂಡು ಅಂತರ ಬೆಳೆಗಳು ಮತ್ತು ಅಂತರ್ ಬೇಸಾಯವನ್ನು ಕ್ರಮವಾಗಿ ಅಳವಡಿಸ್ಕೊಂಡು ಮಾಡೋದಾದರೆ ಕೃಷಿಯಲ್ಲಿ ಯಶಸ್ಸನ್ನು ಸಾಧಿಸ್ಬೋದು. ಜೊತೆಗೆ ನಾವು ಸಾಧ್ಯವಾದಷ್ಟು ಸಮಗ್ರ ಕೃಷಿ ಪದ್ಧತಿಗಳು ಅಂದರೆ ಮೇಕೆ ಸಾಕಾಣಿಕೆ, ಹಸು ಎಮ್ಮೆ ಸಾಕಾಣಿಕೆ, ಜೊತೆಗೆ ಜೇನು ಕೃಷಿ, ಈ ಥರದ್ದನ್ನೆಲ್ಲ ನಾವು ಒಂದು ಘಟಕ ಥರ ಮಾಡಿಕೊಂಡು ಮಾಡೋದಾದರೆ ಒಳ್ಳೆ ಲಾಭ ಮತ್ತು ಯಶಸ್ವಿ ಕೃಷಿಯನ್ನು ಮಾಡ್ಬೋದು. ಮಾಡ್ಬೋದು, ಯಾಕಂದರೆ ಈಗ ನೀವು ಹೇಳಿದ್ರಲ್ಲ ಉಪಕಸುಬು ಸಾಕಷ್ಟಿದ್ದಾವೆ. ಹೌದು, ಕಾಂಪೋಸ್ಟ್ ತಯಾರಿಕೆ ಇರ್ಬೋದು ಅಥವಾ ಕೋಳಿ ಸಾಕಾಣಿಕೆ ಇರ್ಬೋದು, ನೀವು ಹೇಳಿದಾಗ ಸಣ್ಣ ಪ್ರಮಾಣದ ರೇಷ್ಮೆ ಸಾಕಾಣಿಕೆ ಇರ್ಬೋದು, ಇವೆಲ್ಲ ತಮ್ಮ ಕೈ ಹಿಡಿತವೆ. ಇವು ಖರ್ಚು ಭಾಳ ಇಲ್ಲ, ಆದರೆ ಉತ್ಪನ್ನ ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಇರಲಿಕ್ಕಿಲ್ಲ, ಆದರೆ ಸ್ವಲ್ಪ ಪ್ರಮಾಣದಲ್ಲಿ ನಿಮಗೆ ಅಲ್ಲಲ್ಲಿ ಕೊಡ್ತದೆ ಇವು. ಹೌದು ಸರ್, ಈ ಉಪಕಸಬುಗಳನ್ನು ಹಮ್ಮಿಕೊಂಡಾಗ ಅವು ಒಂಥರ ಇನ್ಶೂರೆನ್ಸ್ ಇದ್ದಂಗೆ, ವಿಮೆ ಇದ್ದಂಗೆ. ನಮಗೆ ಒಂದು ಕಸಬಿನಲ್ಲಿ ನಮಗೆ ನಷ್ಟ ಆದರೂ ಇನ್ನೊಂದರಲ್ಲಿ ನಿರ್ದಿಷ್ಟವಾದ ಒಂದು ಫಿಕ್ಸ್ಡ್ ಇನ್ಕಮ್ ಬಂದೇ ಬರುತ್ತೆ. ಇವು ಒಂಥರ ಎಲ್ಲ ಇನ್ಶೂರೆನ್ಸ್ ವಿಮೆ ಇದ್ದಂಗೆ ನಮಗೆ. ಈಗ ರೇಷ್ಮೆನಲ್ಲಿ ಒಂದು ಬೆಳೆಯಲ್ಲಿ ನಷ್ಟ ಆದ್ರೂ ಪಶು ಸಂಗೋಪನೆಯಲ್ಲಿ ನಾವು ಯಶಸ್ವಿಯನ್ನು ಸಾಧಿಸ್ಬೋದು. ಅಥವಾ ನಾವು ಪಶುಸಂಗೋಪನೆಯಲ್ಲಿ ಏನಾದರೂ ಸ್ವಲ್ಪ ತೊಂದರೆ ಆಯಿತು, ಇನ್ನೊಂದು ಉಪಕಸುಬಿನಲ್ಲೂ ಕೂಡ ನಾವು ಆದಾಯವನ್ನು, ನಿರ್ದಿಷ್ಟ ಆದಾಯವನ್ನು ವರ್ಷ ಪೂರ್ತಿ ತಿಂಗಳು ಪೂರ್ತಿ ನಾವು ಗಳಿಸ್ಲಿಕ್ಕೆ ಸಾಧ್ಯ ಇದೆ. ಈಗ ಶ್ರೀಕಾಂತ್ ಅವರು, ತಾವು ತೋಟಗಾರಿಕೆ ಬೆಳೆ ಇರ್ಬೋದು ಅಥವಾ ಏಕದಳ ಬೆಳೆ ಇರ್ಬೋದು, ಬೆಳೆ ಬಂದಮೇಲೆ ಎಲ್ಲ ಬೆಳೆನೂ ತಾವೇ ಉಪಯೋಗಿಸ್ತೀರಾ ಅಥವಾ ಏನು ಮಾರುಕಟ್ಟೆಗೆ ಸಲ್ಪಿಸ್ತೀರಾ? ನಾವು ಬಹುತೇಕ ಈ ಕಮರ್ಷಿಯಲ್ ಕ್ರಾಪ್ಸ್ ವಾಣಿಜ್ಯ ಬೆಳೆಗಳನ್ನ ಮಾರಾಟ ಮಾಡಿಬಿಡ್ತೀವಿ. ಅದು ಕಾಳುಮೆಣಸು, ಕಾಳುಮೆಣಸು, ತೆಂಗಿನಕಾಯಿ, ಹೌದು, ಅಡಿಕೆ, ಹೌದು ಸರ್, ಬಾಳೆ, ಕೋಕೋನು ಮಾರಾಟ ಮಾಡ್ತೀವಿ. ನಾವು ಮನೆಗಾಗುವಷ್ಟು ಕೊಬ್ಬರಿಯನ್ನು ನಾವೇ ಇಟ್ಕೊಂಡು ಕೊಬ್ಬರಿ ಎಣ್ಣೆಯನ್ನು ಹಾಕ್ಸಿ ಮನೆ ಬಳಕೆಗೆ ಕೊಬ್ಬರಿ ಎಣ್ಣೆಯನ್ನು ಬಳಸ್ತಕ್ಕಂಥದ್ದು, ಜೊತೆಗೆ ಮನೆ ಬಳಕೆಗಾಗುವಷ್ಟು ದವಸ ಧಾನ್ಯಗಳನ್ನು ನಾವು ಇಟ್ಕೊಂಡು ಉಳಿದಿದ್ದನ್ನು ಮಾರಾಟ ಮಾಡ್ತಾ. ಈಗ ಬಾಳೆ ಬೆಳೆ ಬಗ್ಗೆ ಸ್ವಲ್ಪ ಹೇಳಿ ಶ್ರೀಕಾಂತ್ ಅವರೇ. ಬಾಳೆ ನಮಗೆ ಯಾವ್ಯಾವ ಜಾತಿ ಬಾಳೆಯನ್ನು ಹಾಕಿದ್ರಿ? ನಾವು ಪುಟ್ಬಾಳೆ ಹಾಕಿದ್ದೀವಿ, ಜೊತೆಗೆ ನಾವು ಇದು ಬಜ್ಜಿ ಬಾಳೆಕಾಯಿ ಅಂತಾರೆ, ಅಥವಾ ನಾವು ಸಾಂಬಾರ್ ಬಾಳೆಕಾಯಿಯನ್ನು ಚಿಪ್ಸಿಗೆ ಬಳಸ್ತಕ್ಕಂಥದ್ದು. ಹೆಚ್ಚಿಗೆ ನಾವು ಪುಟ್ಬಾಳೆನೇ ಹಾಕಿದ್ದೀವಿ. 1,000-1,200 ಪುಟ್ಬಾಳೆ ಗಿಡಗಳಿದೆ. ನಾವು ಇದು ಒಂದು 15 ವರ್ಷದಿಂದ ನಾಟಿ ಮಾಡಿರ್ತಕ್ಕಂಥ ಪುಟ್ಬಾಳೆ. ಅದು ಅಂತರ ಬೆಳೆಯಾಗಿ ತೆಂಗಿನ ತೋಟದಲ್ಲಿ ಮತ್ತು ಬಾಳೆ ತೋಟದಲ್ಲಿ ಬೆಳ್ಕೊಳ್ತಾ ಬಂದಿದ್ದೀವಿ. ನಮಗೆ ಯಾವುದೇ ಗೊಬ್ಬರ ಹಾಕಿಲ್ಲ, ಸಾವಯವದಲ್ಲಿ ಬೆಳೆದಿರೋದ್ರಿಂದ ಒಂದೊಂದು ಗೊನೆ 8 kg, 10 kg, 6 kg ಶುರುವಾಗುತ್ತೆ. ಕೆಲವೊಂದು ವಿಭಿನ್ನವಾಗಿ ಕೆಲವೊಂದು ಮರಗಳು ನಮಗೆ 25 kg ಪುಟ್ಬಾಳೆ ಗೊನೆನೂ ಬೆಳೆದಿರ್ತಕ್ಕಂತಹ ಉದಾಹರಣೆ ನಮ್ಮ ತೋಟದಲ್ಲಿ ಇದೆ. ಹೀಗಾಗಿ ನಾವು ಸಾವಯವದಲ್ಲೂ ಯಶಸ್ವಿಯಾಗಿ ಒಳ್ಳೆ ಬಾಳೆ ತೋಟವನ್ನು ಮಾಡಿ ಇದ್ದೀವಿ. ಜೊತೆಗೆ ನಾವು ಬಾಳೆ ಗಿಡಗಳನ್ನು ನಾಟಿ ಮಾಡಬೇಕಾದ್ರೆ ನಾವು ದೊಡ್ಡ ದೊಡ್ಡ ಟ್ರೆಂಚಸ್ ತೆಗೆದು ಕಸ ಕಡ್ಡಿ ತುಂಬಿ ಆ ಥರ ಏನೂ ಮಾಡಿಲ್ಲ, ಬರೀ ಆ ಬಾಳೆಗೆಡ್ಡೆ ಮುಳುಗುವಷ್ಟೇ ಒಂದು ಗುಂಡಿ ತೋಡಿ ನಟ್ಟಿರ್ತಕ್ಕಂಥದ್ದು. ಜೀವಾಮೃತ ಮತ್ತೆ 15 ವರ್ಷದಿಂದ ನಿಮ್ಮ ಹೊಲದಲ್ಲಿ ಅದೇ ಬುಡನೆ ಇದೆ? ಅದೇ ಬುಡನೆ ಇದೆ ಸರ್. ನಾವು ಯಾವುದೇ ಈಗ ಬುಡ ದೊಡ್ಡದಾಗ್ಬಿಡ್ತದಲ್ಲ, ಅದು ಜಾಸ್ತಿ ಮಟ್ಟಿಗೆ ಬಂದ್ಬಿಡ್ತಾವಲ್ಲ, ಅವಾಗ ಏನ್ ಮಾಡ್ತೀರಿ? ಅವು ಕತ್ತರಿಸ್ತಾ ಇರ್ತೀವಿ ಸರ್. ಅವಾಗವಾಗ ನಮ್ಮ ತೋಟದಲ್ಲಿ ಜಾಸ್ತಿ ಆದ್ರೆ ತೆಗೆದು ಜಾಸ್ತಿ ಆದ್ರೆ ಬೇರೆ ವೇಸ್ಟ್ ಕಂದುಗಳನ್ನ ಕಟ್ ಮಾಡಿ ತೆಗೆಯುತ್ತಾ ಇರ್ತೀವಿ. ಫಲ ಕೊಡಬೇಕಾದಂತಹ ತಾಯಿ ಕಂದನ್ನು ಮಾತ್ರ ಇಟ್ಕೊಳ್ತೀವಿ. ಅದರ ನಂತರ ಇನ್ನೇನು ಗೊನೆ ಹಾರ್ವೆಸ್ಟ್ ಕಟಾವಿಗೆ ಬರ್ತಾ ಇದೆ ಅನ್ನೋ ಸಂದರ್ಭದಲ್ಲಿ ತಾಯಿ ಕಂದಿನ ಪಕ್ಕದಲ್ಲಿ ನಾವು ಇನ್ನೊಂದು ಮರಿ ಕಂದನ್ನ ನೆಕ್ಸ್ಟ್ ಫಲ ಕೊಡೋದಕ್ಕೆ ಬಿಟ್ಕೊಂಡು ಕೃಷಿ ಮಾಡ್ತಾ ಇರ್ತೀವಿ ಸರ್. ಇದಲ್ಲದೆ ನೀವು ಕೆಲವೊಂದು ಕಡೆ ಬಾಳೆ ಸಸಿನೂ ಕೂಡ ಜಾಸ್ತಿ ತಯಾರು ಮಾಡಿ ಒಂದು ನರ್ಸರಿ ಏನೋ ಮಾಡಿ ಅದು ಕೂಡ ಮಾಡಬಹುದಲ್ಲ ತಾವು? ಬಾಳೆ ನಾವು ಅದು ಟಿಶ್ಯೂ ಕಲ್ಚರ್ನಲ್ಲಿ ಮಾಡ್ಬೋದು ಸರ್. ಈ ನಾವು ಈ ಬಾಳೆನ ಯಾರು ತಗೊಳಲ್ಲ ಸರ್, ದುಡ್ಡು ಕೊಟ್ಟು ಬಾಳೆ ಕಂದನ್ನ ತಗೊಳ್ಳೋದಿಲ್ಲ ಸರ್. ಹಾಗಾಗಿ ಈಗ ಇದನ್ನು ಕೂಡ ತಾವು ಮಾರುಕಟ್ಟೆಗೆ ಮಾರ್ತೀರಿ? ನಾವು ಬಾಳೆಹಣ್ಣು ಮಾರ್ತೀವಿ, ಬಾಳೆ ಕಾಯನ್ನ ನಾವು ತೋಟದಲ್ಲೇ ಮಾರ್ತೀವಿ. ಜೊತೆಗೆ ಕೆಲವು ಸಂದರ್ಭದಲ್ಲಿ ಸಾವಯವ ಸಂತೆಗಳಲ್ಲಿ ಭಾಗವಹಿಸಿ ಅಲ್ಲೂ ಬಾಳೆಹಣ್ಣನ್ನ ಮತ್ತೆ ತರಕಾರಿಗಳನ್ನ ಮಾರಾಟ ಮಾಡ್ತಾ ಇರ್ತೀವಿ. ಅಂದ್ರೆ ಈಗ ತಾವು ಈ ಒಂದು ಬಾಳೆ ನಿರಂತರವಾಗಿ ಅದು ಉತ್ಪನ್ನ ಬರ್ತಾ ಇರ್ತದೆ? ಹೌದು ಸರ್. ನಿರಂತರ ಕೂಡ ಮಾರ್ಕೆಟ್ಗೆ ಪೂರೈಕೆ ಮಾಡ್ತೀರಾ ಹೇಗೆ? ನಿರಂತರವಾಗಿ ವಾರಕ್ಕೆ ಅಥವಾ 10 ದಿವಸಕ್ಕೊಮ್ಮೆ ಕಟಾವಾಗಿ ಬರ್ತಾ ಇರುತ್ತೆ. ಅಲ್ಲೇ ನಮ್ಮ ಖರೀದಿ ಮಾಡಿದವರು ಕೂಡ ತಮಗೆ ಇಂತಿಷ್ಟು ಸಿಗ್ತದೆ ಇಂತ ಒಬ್ಬ ರೈತರಿಂದ ಅಂತ ಒಂದು ನಿರೀಕ್ಷೆ ಇರ್ತದೆ ಅವರಿಗೆ? ಹೌದು ಸರ್, ಅದು ಆ ಪ್ರಮಾಣಕ್ಕೆ ತಕ್ಕಂಗೆ ನಾವು ಬೆಳಿತೀರಿ ಬೆಳಿತಾ ಇದ್ದೀವಿ ಸರ್, ಸಪ್ಲೈ ಮಾಡ್ತಾ ಇದೀವಿ ನಿರ್ದಿಷ್ಟ ಪ್ರಮಾಣದಲ್ಲಿ. ನಾವು ಪ್ರತಿ ವಾರನು ತಮ್ಮ ಪೂರೈಕೆ ನಿಂತಿಲ್ಲ? ನಿಂತಿಲ್ಲ ಸರ್. ಅವ್ರ ನಿರೀಕ್ಷೆಗೂ ಕೂಡ ತಾವು ಇಲ್ಲ ಅಂದಿಲ್ಲ? ಇಲ್ಲ ಸರ್, ಅವ್ರ ನಿರೀಕ್ಷೆಗೂ ಮೀರಿ ಉತ್ಪನ್ನ ಬರ್ತಾನೆ ಇದೆ ಸರ್ ಬಾಳೆನಲ್ಲಿ. ಸೊ ಅದರಲ್ಲೂ ಕೂಡ ತಾವು ಯಶಸ್ ಕಂಡ್ಕೊಂಡಿರಿ ಶ್ರೀಕಾಂತ್ ಅವ್ರೆ. ಹೌದು ಸರ್, ಖುಷಿ ಇದೆ. ಹೌದು ಸರ್, ತುಂಬಾ. ಆಮೇಲೆ ಕಾಳು ಮೆಣಸಿನ ಬಗ್ಗೆ ಸ್ವಲ್ಪ ಹೇಳಿ. ಕಾಳು ಮೆಣಸು ನಾವು ತೆಂಗು ಮತ್ತೆ ಅಡಿಕೆ ತೋಟದಲ್ಲಿ ಹಬ್ಸಿದೀವಿ. ಈ ತೆಂಗುನಲ್ಲಿ ಸ್ವಲ್ಪ ಬೆಳವಣಿಗೆ ಕುಂಠಿತ ಆಗಿತ್ತು. ಅಡಿಕೆ ಬಳ್ಳಿಗಳು ಎಷ್ಟು ಎತ್ತರ ಹೋಗಿದೆ? ನೆಲದ ಮೇಲೆ ಹಬ್ಬಿಸಿದ್ರಾ ಅಥವಾ ಚಪ್ಪರದ ಮೇಲೆ ಹಾಕಿದ್ರಾ ಹೆಂಗೆ? ಬಳ್ಳಿ ನಮಗೆ 20-25 ಅಡಿ ವರೆಗೂ ಹೋಗಿದೆ. ನಾವು ಸ್ಟಾರ್ಟಿಂಗ್ ನಲ್ಲಿ ಒಂದು 3 ವರ್ಷ ಸ್ವಲ್ಪ ಮೇಂಟೆನೆನ್ಸ್, ಅಂದ್ರೆ ಬಳ್ಳಿಗಳನ್ನ ಮರಕ್ಕೆ ಹಬ್ಬಿಸಿ ಕಟ್ಟೋದು ಸ್ವಲ್ಪ ಶ್ರಮ ತಗೊಳ್ಳುತ್ತೆ. ಒಂದ್ ಸಾರಿ 1-2 ವರ್ಷ ಮರಕ್ಕೆ ಹಬ್ಬಿಸಿ ದಾರ ಹಾಕಿ ಕಟ್ಟಿದ ಮೇಲೆ ಅದು ತಾನಾಗೆ ಮರ ಕಚ್ಕೊಂಡು ಬೆಳೆಯಕ್ಕೆ ಶುರುವಾಗುತ್ತೆ. ಬೆಳೆದಾದ ನಂತರ ಅದು 15-20 ಅಡಿ ವರೆಗೂ ಹೋಗುತ್ತೆ. ಗಿಡ ತುಂಡ ಇರಬೇಕು ಅಂತಂದ್ರೆ ನಾವು ಭೂಮಿಯಿಂದ 1 ಮೀಟರ್ ಎತ್ತರ ಮೆಣಸು ಬಳ್ಳಿ ಬೆಳೆದಾಗ ಆ ಕುಡಿಯನ್ನ ಚಿವುಟ್ಬೇಕು. ಆ ಚಿವುಟದಾಗ ಅದು ಸ್ವಲ್ಪ ಎತ್ತರ ಹೋಗೋದು ಕಡಿಮೆ ಆಗುತ್ತೆ, ಬುಷಿ ಟೈಪ್ ಆಗಿ ಚೆನ್ನಾಗಿ ಇಳುವರಿ ಬರುತ್ತೆ. ಇದು ಕಾಳು ಮೆಣಸಲ್ಲಿ ಯಾವ ಒಂದು ಜಾತಿಯ ತಳಿಯನ್ನು ಹಾಕಿದ್ರಿ? ನಾವು ಪನಿಯೂರು 1 ಅಂತ ತಳಿಯನ್ನ. ಹೌದು, ಸಂಪ್ರದಾಯದ ತಳಿ ಅದು. ಹೌದು ಸರ್, ಅದು ನಾವು ಸಮಗ್ರ ಕೃಷಿನಲ್ಲಿ ಬೆಳೀತಾ ಇದೀವಲ್ಲ, ಹಂಗಾಗಿ ಸಾಂಪ್ರದಾಯಿಕ ತಳಿಯನ್ನ ನಾವು ಹಾಕೊಂಡಿದೀವಿ ಸರ್. ಇದರಲ್ಲಿ ಎಷ್ಟು ಇಳುವರಿ ಬರ್ತದೆ, ಎಷ್ಟು ಹೊಲಕ್ಕೆ ಹಾಕಿದ್ರಿ ಅಥವಾ ಎಷ್ಟು ಗಿಡಕ್ಕೆ ಇದೆ ಇದು? ನಾವು 1,000 ಗಿಡಕ್ಕೆ ಮೆಣಸನ್ನ ಹಬ್ಸಿದೀವಿ. ಒಂದು 1,000 ಗಿಡನು ನಿಮ್ಗೆ ಪೈರು ಕೊಡ್ತದ? 1,000ದಲ್ಲಿ 800 ಗಿಡ ಫಸಲಿಗೆ ಬಂದಿದಾವೆ. ಮತ್ತೆ ಕೆಲವೊಂದೊಂದರಲ್ಲಿ ಒಣಗಿ ಹೋಗ್ತಾ ಇರ್ತವೆ, ವರ್ಷಕ್ಕೆ 10-10 ಗಿಡಗಳು ಒಣಗಿ ಹೋಗ್ತಾ ಇರ್ತವೆ. ಅಲ್ಲ, ಇದು ತುಂಬಾ ನಷ್ಟ ಅಲ್ಲ, ಇದ್ರ ಬಗ್ಗೆ ನೀವು ಏನು ಕ್ರಮ ಕೈಗೊಳ್ತೀರಿ? ನಾವು ಟ್ರೈಕೋಡರ್ಮವನ್ನ ಹಾಕ್ತಾ ಇರ್ತೀವಿ ಸರ್, ನೀರಿನಲ್ಲಿ ಕರಗಿಸಿ ಅಥವಾ ಇದರಲ್ಲಿ ಘನ ಜೀವಾಮೃತದಲ್ಲಿ ಸೇರಿಸಿ ಹಾಕ್ತಾ ಇರ್ತೀವಿ, ಜೊತೆಗೆ ಜೀವಾಮೃತವನ್ನು ಕೊಡ್ತಾ ಇರ್ತೀವಿ. ಅದಾದ ಹೊರತಾಗಿಯೂ ಕೆಲವು ಸಂದರ್ಭದಲ್ಲಿ 1 ವರ್ಷಕ್ಕೆ 10 ಬಳ್ಳಿ ಒಣಗ ಸಾಧ್ಯತೆ ಹೋಗಿಬಿಡುತ್ತದೆ. ಹೋಗ್ಬಿಡುತ್ತೆ. ಅಂದ್ರೆ ಸುಮಾರು 20 ಫೂಟ್ ಎತ್ತರ ಹೋದ್ಮೇಲೆ ಅದು ಹಾಳಾಗಿ ಬಿದ್ರೆ ಎಷ್ಟು ನಷ್ಟ ಆಗ್ತದಲ್ಲ? ಆಗುತ್ತೆ ಸರ್, ಏನು ಮಾಡಕ್ಕಾಗಲ್ಲ ನಾವು. ಹಂಗಾಗಿ ನಿರಂತರ ಅದು ಇರದೆ ಮತ್ತೆ ನೆಟ್ಕೊಂತ ಹೋಗ್ತಾನೆ ಇರ್ತೀರಿ? ಹೌದು ಸರ್. ಒಂಥರ ಕೃಷಿ ಒಂಥರ ನಿಂತ ನೀರಲ್ಲ, ಹರಿಯುವ ನೀರು ಅದು. ಘೈವೆ ನಿತ್ಯ ಧ್ಯಾನ ಕಾಮ ನಿನ್ನ ನಾಮ, ಘೈವೆ ನಿತ್ಯ ಧ್ಯಾನ ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ, ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ, ರಾಮ ನಿನ್ನ ನಾಮ ಗೈವೆ ನಿತ್ಯ ಧ್ಯಾನ, ರಾಮ ನಿನ್ನ ನಾಮ ಗೈವೆ ನಿತ್ಯ ಧ್ಯಾನ, ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ರಾಮ, ಸ್ವಾಮಿ ಬೇಗ ಬಂದು ಕಾಯೋ ಜಯ ಜಯ ಜಯ ಜಯ ರಾಮ, ಸೀತಾರಾಮ ಶ್ರೀಹರಿ ರಾಮ ದಶರಥ ರಾಮ, ಜಯ ಜಯ ರಾಮ ಸೀತಾರಾಮ ಶ್ರೀಹರಿ ರಾಮ ದಶರಥ ರಾಮ.